ನೀ ನೀಲಿ ನೀಲಿ ಕಣ್ಣಿಗೆ ನಾನಿಟ್ಟೆ ಕಾಡಿಗೆ, ನಾನಿಟ್ಟ ಕಪ್ಪು ಕಾಡಿಗೆ ನೋಡೋರ ದೃಷ್ಟಿಗೆ. ಎಲ್ಲಿಗೆ ಹೋದರೂ ನಿನದೇ ನೆನಪು, ಪ್ರೀತಿಸು ಮನಸ್ಸು ಹಾಲಿನ ಬಿಳುಪು, ದಯವಿಟ್ಟು